ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು ಕೇವಲ 10%. ರಾಯಚೂರು ಜಿಲ್ಲೆ ಒಳಗ 35, ಕೊಪ್ಪಳ ಜಿಲ್ಲೆ ಒಳಗ 40 ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 65% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಗಮನಿಸಬೇಕು ಮಿತ್ರರೇ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಮೂರು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಶೇಷ ಅತಿಥಿ ಒಬ್ರು ಇದ್ದಾರೆ. ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವಂತಹ ಹುಮನಾಬಾದ್ ತಾಲೂಕು ಹುಡುಗಿ ಗ್ರಾಮದ ಪ್ರಗತಿಪರ ಪ್ರಯೋಗಶೀಲ ರೈತರಾಗಿರುವಂತಹ ಹಿರಿಯರಾಗಿರುವಂತಹ ಗುರುಲಿಂಗಪ್ಪ ಮೇಲ್ದೊಡ್ಡಿಯವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಅಲಂಕಾರ ಮಾಡಲಾಗಿದೆ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ಅವರ ಕೃಷಿ ಪ್ರಯೋಗಗಳನ್ನು ಕುರಿತು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾತಾಡೋಣ. ಅವರ ಅನುಭವಗಳು ನಮ್ಮ ಎಲ್ಲ ರೈತರಿಗೆ ಮಾರ್ಗದರ್ಶಿಯಾಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಗುರುಲಿಂಗಪ್ಪ ಮೇಲ್ದೊಡ್ಡಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಧನ್ಯವಾದ. ನಮಗೆಲ್ಲ ಬಹಳ ಹೆಮ್ಮೆ ಅದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಈ ಸಲದ ಕೃಷಿ ಸಲುವಾಗಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿ ತಮ್ಮ ಮುಡಿಗೆ ಏರಿದೆ. ಈ ಸಂದರ್ಭದೊಳಗೆ ತಮಗೆ ಹೆಂಗ ಅನಿಸ್ತದ? ಬೆಳ್ಳಾನೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಫಲಪುಷ್ಪ ಬೆಳೆಯುವ ಧಾನ್ಯ ಬೆಳೆಯುವ ಭೂಮಾತೆಗೆ ಮತ್ತು ನಮ್ಮ ಕಲ್ಪವೃಕ್ಷ ಗೋಮಾತೆಗೆ. ಯಾಕಂದ್ರೆ ಇವತ್ತು ನಾವು ನಮ್ಮ ಭೂಮಿನ ಆರೋಗ್ಯವನ್ನೇ ಕಾಪಾಡಲಿಲ್ಲ ಅಂತಂದ್ರೆ ಇಡೀ ನಮ್ಮ ಸಮಾಜ ಆರೋಗ್ಯರಹಿತ ಆಗ್ತಂತ ನಮ್ದೊಂದು ಅನಿಸಿಕೆ. ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಇವತ್ತೇನು ನಮ್ಗೆ ಕರ್ನಾಟಕ ಸರ್ಕಾರದ ಏನು ಮುಡಿಗೇರ್ತ ಅದನ್ನು ನಮ್ಗೆ ಒಂದು ಹೆಮ್ಮೆ ಅನಿಸ್ತದೆ. ಅದನ್ನ ಯಾಕೆ ಹೆಮ್ಮೆ ಅನಿಸ್ತಂದ್ರೆ ಇವತ್ತು ನಮ್ಮ ಈ ಸಾವಯವ ಕೃಷಿಕರನ್ನ ಕೆಲವು ಜನ ಕೀಳನಾಗಿ ಕಳ್ತಾ ಇದ್ರು. ಅದಕ್ಕೆ ಸಾವಯವ ಕೃಷಿ ಅಂದ್ರೆ ಸಾವಯವ ಕೃಷಿ ಅಂತ ಕೆಲವು ರೈತರು ಅಂತ ಇದ್ರು. ಅದನ್ನ ಇವತ್ತು ಸರ್ಕಾರವನ್ನು ಸಾವಯವ ಕೃಷಿಯನ್ನು ಒಂದು ಗಣನೆಗೆ ತೆಗೆದುಕೊಂಡು ಇದನ್ನು ಮಹತ್ವದ ಅಂತೇಳಿ ಅದನ್ನು ಇಡೀ ನಮ್ಮ ಈ ಇವತ್ತೇನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಆಗ್ಯದ ಅದನ್ನು ಇಡೀ ನಮ್ಮ ಕರ್ನಾಟಕದ ಎಲ್ಲ ಸಾವಯವ ಕೃಷಿ ಬಂಧುಗಳೇನೆ ಇದನ್ನು ಸಲ್ತಂತ ನಂದೊಂದು ಭಾವನೆ ಅದ ರೀ. ತಾವು ಎಲ್ಲ ರೈತರಿಗೆ ತಮ್ಮ ಈ ಪುರಸ್ಕಾರವನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಅರ್ಪಣೆ ಮಾಡ್ತದೆ ಎಲ್ಲರಿಗೆ, ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ನಾವು ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಂದ ಕೇಳಿಕೊಂಡು ನೋಡಿಕೊಂಡು ಚರ್ಚೆ ಮಾಡಿಕೊಂಡು ಅವ್ರ ಜೊತೆಗೇನೆ ನಾವೆಲ್ಲ ಸಂಭಾಷಣೆ ಮಾಡಿಕೊಂಡು ಇವತ್ತು ನಾವೇನಾದ್ರೂ ಮುಂದುವರ್ತಾ ಇದ್ದು. ನಾನು ಮಾಡೋದೇ ನಮ್ಮ ಆಜುಬಾಜು ಅಥವಾ ಹಳ್ಳಿ ಅಥವಾ ಪಟ್ಟಣ ಬೇರೆ ರಾಜ್ಯದ ಸಹಿತ ರೈತರು ನಮ್ಮಲ್ಲಿ ತರಬೇತಿ ತಗೊಂಡು ಇವತ್ತು ಅವರಿಗೆ ಹೀರೋ ಅಂತ ಹೇಳಿ ಪುರಸ್ಕಾರ ಕೊಟ್ಟದ. ಇವತ್ತು ತೊಗರಿ ಬೆಳೆಯನ್ನ ನಮ್ಮಲ್ಲಿ ಬಂದಂತ ಮಹಾರಾಷ್ಟ್ರದ ರೈತ ನಮ್ಮಲ್ಲಿ ಬಂದು ತರಬೇತಿ ತಗೊಂಡೋಗಿ ಅವನು ಎಕರೆಗೆ 20 ಕ್ವಿಂಟಲ್ ಬೆಳೆದ್ರು ಅವರು. ಅಂದ್ರೆ ನಮಗೆ ಹೆಮ್ಮೆ ಅನಿಸ್ತದ, ನಾನು ಬೆಳೆದಿದ್ದು 17 ಕ್ವಿಂಟಲು, ಅದು ನಮ್ಮಲ್ಲಿ ತರಬೇತಿ ತಗೊಂಡು ಹೋಗಿ ನಾವು 17 ಕ್ವಿಂಟಲ್ ಬೆಳೆದಂದ್ರೆ ನಮ್ಗೆ ಮತ್ತೆ ಅತಿ ಸಂತೋಷವಾಯ್ತು. ಅಂದ್ರೆ ತಾವು ಕಲಿಸಿದಂಥದ್ದು, ತಾವು ತಮ್ಮ ಮಾರ್ಗದರ್ಶನದೊಳಗೆ ರೈತರು ಬಹಳಷ್ಟು ಬದಲಾವಣೆ ಮಾಡಿಕೊಂಡಾರ ತಮ್ಮ ಕೃಷಿ ಪದ್ಧತಿ. ವಿಶೇಷವಾಗಿ ಹೇಳ್ತಾ ಇದ್ದಾರೆ ತಾವು ಈ ತೊಗರಿ ಒಳಗೆ ನಾಟಿ ಪದ್ಧತಿಯನ್ನ ಅನುಷ್ಠಾನಕ್ಕೆ ತಂದು ಅದರಿಂದ ಬಹಳಷ್ಟು ಲಾಭ ತಾವು ತಗೊಂಡಿದ್ದೀರಿ. ಅದರ ಜೊತೆಗೆ ತಾವು ಈಗಾಗಲೇ ಹೇಳದಂಗೆ ನಮ್ಮ ರೈತರಿಗೆಲ್ಲ ಬಹಳಷ್ಟು ಅನುಕೂಲ ಆಗಿದೆ ಅನ್ನುವಂಥದ್ದು. ಈ ತೊಗರಿ ನಾಟಿ ಪದ್ಧತಿ ಏನದಲ್ಲ, ಇದು ಯಾವ ರೀತಿ ತಾವು ತಮ್ಮ ಕೃಷಿ ಒಳಗೆ ತಗೊಂಡು ಬಂದ್ರಿ, ಮತ್ತೆ ಇದ್ರ ಬಗ್ಗೆ ತಮಗೆ ಹೇಳಿಕೊಟ್ಟಂತವರು ಯಾರು, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಿ? ಆದ್ಮೇಲೆ ಇವತ್ತು ಈ ತೊಗರಿ ಬೆಳೆನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಪ್ರತಿ ವರ್ಷಕ್ಕೆ ಈ ತೊಗರಿ ಬೆಳೆ, ಉದ್ದಿನ ಬೆಳೆ, ಹೆಸರು ಬೆಳೆ ಅವ್ರೇನ್ ಮಾಡ್ತಾರೆ, ಒಂದೊಂದು ದಿವಸ ಒಂದಷ್ಟು ತರಬೇತಿ ಕೊಡ್ತಾ ಇದ್ದಾರೆ. ಆ ತರಬೇತಿಯಲ್ಲಿ ಈ ತೊಗರಿ ಬೆಳೆನ ನಾಟಿ ಪದ್ಧತಿಯನ್ನ ನಮಗೆ ಅವರು ಪ್ರಾಕ್ಟಿಕಲ್ ಆಗಿನೂ ತೋರಿಸಿದ್ದಾರೆ, ಮತ್ತೆ ನಮ್ಮ ಇದ್ರ ಪ್ರಕಾರನು ನಮ್ದನ್ನ ಅವರು ನಮಗೆ ತಿಳಿಸ್ಕೊಟ್ರು. ಅದನ್ನೇ ನಾನು ಮತ್ತೆ ಮುಂದುವರ್ಸ್ಕೊಂಡು ಅದೇ ವರ್ಷ ನಾನು ನಮ್ಮ ತೋಟದಲ್ಲಿ ಯಾಕೆ ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡಿಕೊಂಡು ಅದನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಅದನ್ನ ಹೆಂಗ ಒಂದು ಪದ್ಧತಿ ಅಂತ ನಾಟಿ ಪದ್ಧತಿ ಅಂದ್ರೆ, ಅದ್ರಾಗೆ ಒಂದು ಕಾಳು ಹಾಕೋ ಪದ್ಧತಿ ಬರ್ತದ, ಡೈರೆಕ್ಟ್ ಕಾಳು ಹಾಕೋದು. ಮತ್ತೊಂದೇನು, ಸ್ವಲ್ಪ ಯಾರಿಗೆ ನೀರು ಕಡಿಮೆ ಇರ್ತದ ಅಥವಾ ಬ್ಯಾಸಿಗೆದಾಗ ಮೇದಾಗ ಯಾರಿಗೆ ನೀರು ಸಿಗಲ್ಲ ಅವರು ನಾಟಿ ಪದ್ಧತಿ ಅಂದ್ರೆ ನಮ್ಮ ಸಸಿ ನಾಟಿ ಮಾಡಿ ನಾಡ್ಕೊಂಡು ಅದನ್ನ ಮತ್ತೆ ಭೂಮಿಗೆ ತಂದು ಹಾಕೋದಾಗ್ತದ. ಅದ್ರ ನಮ್ಮಲ್ಲಿ ನೀರಿನ ಪ್ರಮಾಣ ಇದ್ದ ಕಡೆಯಿಂದ ನಾನು ಮೇ 15ಕ್ಕೆ ಅದನ್ನ ಬಿತ್ತನೆ ಮಾಡಿದ್ರಿ? ಬಿತ್ತನೆ ಮಾಡಿದ್ರೆ ಕೈಗಾಳ ಹಾಕಿದ್ರಿ? ಕೈಗಾಳು ಕೈಗಾಳು ಒಂದು ಸಾಲದಿನ ಸಾಲಿಗೆ 8 ಫೂಟು, ಮತ್ತೆ ಸಸಿದಿನ ಸಸಿಗೆ 3 ಫೂಟು. ಅಂದ್ರೆ ಒಂದೊಂದು ಇದ್ರೊಳಗೆ 2 ಕಾಳು ಹಾಕಿದಾರೆ ನಾವು. ಅದಕ್ಕೆ 2 ಕಾಳು ಯಾಕೆ ಹಾಕಿದೇವು ಅಂತಂದ್ರೆ, ಬಹುಶಃ ಇವತ್ತು ಒಂದು ಕಾಳು ಗರಿ ಹೋಯ್ತಂದ್ರು ಮತ್ತೊಂದು ಕಾಳು ಬರಲೇಬೇಕು. ಆಯ್ತು, ಇವತ್ತು ಯಾಕೆ ಅದಕ್ಕೆ ಹಂಗೆ ಮಾಡ್ಬೇಕಾಯ್ತಂದ್ರೆ, ಇವತ್ತೇನು ನಮ್ದು ಶ್ರಮದ ಸಮಸ್ಯೆ ಅದ ಇವತ್ತು, ಅದಕ್ಕೆ ನಾವು ದುಬಾರೆ ಮತ್ತೊಮ್ಮೆ ಅದಕ್ಕೆ ಹಾಕ್ಲಕ್ಕ ಕಾಳು ಹಾಕ್ಲಕ್ಕ ಆಗಲ್ಲ ಅಂತ ಹೇಳಿ 2 ಕಾಳನ್ನ ಹಾಕಿದ್ರೆ. ಅದಕ್ಕೆ ನಾವು ಅಂದ್ರೆ ಹುಸಿ ಹೋಗ್ತಾವ ಅನ್ನುವಂತ ಒಂದು ನಿರೀಕ್ಷೆ ಇಟ್ಕೊಂಡೆ ತಾವು ಮಾಡಿದ್ರೆ ಒಂದೇ ಸಲಕ್ಕೆ ಎಲ್ಲ, ಒಂದೇ ಸಲಕ್ಕೆ ಎರಡು, ಒಂದೊಳಗೆ ಹುಸಿ ಆಯ್ತದ ಇನ್ನೊಂದ್ರ ಏನಾದ್ರೆ ನಮ್ಗೆ ಜೀವನ ತುಳಿತದ. ಅದಕ್ಕೆ ನಮ್ದು ಶ್ರಮ ಅದ್ರಾಗ ಉಳಿತದ ಅವಾಗ. ಅದ್ರ ಮತ್ತೊಂದು 2 ಕಾಳಿಗೆ 1 ಕಾಳಿಗೆ ಏನಂತಂದ್ರೆ ಇಳುವರಿ ಕಡಿಮೆ ಬರಲ್ರಿ. ಅದಕ್ಕೆ 2 ಕಾಳು ಹಾಕ್ರೂ ಅಷ್ಟೇ ಬರ್ತದ, 1 ಕಾಳು ಹಾಕ್ರೂ ಅಷ್ಟೇ ಬರ್ತದ, ಇಳುವರ್ದಕ್ಕೆ ಮಗಳ್ರಿ. ಅದಕ್ಕೆ ಅಡ್ಡಿಲ್ಲ. ಅದ್ರದ್ದು ವಿಶೇಷತೆ ಅಂತಂದ್ರೆ ತೊಗರಿದ್ದು ನನಗೆ ಒಂದು ಅನುಭವದ ಪ್ರಕಾರ ತೊಗರಿಗೆ ಯಾವ ಭಾಗಕ್ಕೆ ಬಿಸಿಲು ಗಾಳಿ ಹತ್ತದ ಅದಕ್ಕೆ ಮಾತ್ರ ಹೂವು ಬರ್ತದ. ಯಾವ ಭಾಗಕ್ಕೆ ಗಾಳಿ ಬಿಸಿಲು ಹತ್ತಲ್ಲ. ಈಗೆಲ್ಲ ಬೇರೆ ರೈತರೆಲ್ಲಾಗ 1 ಎಕರೆಗೆ 3 ಕಿಲೋ 4 ಕೆಜಿ ಏನು ಬೀಜ ಹಾಕ್ತಾರಲ್ರಿ, ಅದರದಿಂದ ಬ್ರೆಂಚಸ್ ಏನು ಅದ್ರ ಪಂಟಿ ಏನು ಬೆಳೀತದಲ್ಲ, ಒಂದು ಕೆಳಗೆ ಒಂದು ಬರ್ತಾವ. ಅದಕ್ಕೆ ಯಾವ ಭಾಗಕ್ಕೆ ಬಿಸಿಲು ಬೆಳಕು ಹತ್ತಲ್ಲ ಅದಕ್ಕೆ ಹೂವು ಕಾಯಿ ಬರಲ್ಲ. ಅದಕ್ಕೆ ಮತ್ತೊಂದೇನಂದ್ರೆ ಈಗ ಅದಕ್ಕೆ ಬೇಕಾದಂತ ಆಹಾರವನ್ನ 3 ಕೆಜಿ ಬೀಜಕ್ಕೆ ಸುಮಾರು ಕಾಳುಗಳು ಇರ್ತಾವ. ಆಯ್ತು, ನಾ ಹಾಕ್ತಕ್ಕಂಥದ್ದು ಸುಮಾರು ಸರಾಸರಿ 2000 ಕಾಳು, 2000 ಅಂದ್ರೆ 4000, ಒಂದು 2 ಹಾಕೋ 4000 ಕಾಳು ಆಗ್ತದ. 4000 ಕಾಳು ಹಿಂಗೆ ಏನು ನಾವು 3 ಕೆಜಿ 4 ಕೆಜಿ ಬೀಜದ್ದೇನು ಅದಕ್ಕೆ ಆಹಾರಗಳು ಬೇಕು, ಅದನ್ನೇ ಈಗ ನಾವು 4000 ಕಾಳು ಏನು ಹಾಕ್ತೀವಲ್ರಿ ಒಂದು ಜಾಗದಾಗ 2 ಅಂದ್ರೆ ಅದನ್ನೇ ಅವು ಹೆಚ್ಚಿಗೆ ಏನೋ ಅವಕ್ಕೆ ಪೋಷಕಾಂಶಗಳು ಅಥವಾ ನಾವು ಹಾಕ್ತಕ್ಕಂಥ ಗೊಬ್ಬರನ ಅದಕ್ಕೆ ತಗೊಳಕ್ ಒಂದು ಅವಕಾಶ ಇರ್ತಾವೆ. ಸಾಕಷ್ಟು ಪೋಷಕಾಂಶಗಳು ಬೆಳೆಗೆ ಸಿಗ್ತವೆ, ಬೆಳೆಗೆ ಸಿಗ್ತಾವ. ಅದಕ್ಕೆ ಅಂದ್ರೆ ಸಂಖ್ಯೆ ಕಡಿಮೆ, ಸಂಖ್ಯೆ ಕಡಿಮೆ ಅದಲ್ಲ, ಸಂಖ್ಯೆ ಕಡಿಮೆ ಅದಕ್ಕೆ ಇದು ಬಹಳ ಜರುರಿ ಅದ್ರ. ಅದಕ್ಕೆ ಈಗ ನಾವು ತೊಗರಿ ನಾಟಿ ಮಾಡ್ಬೇಕಾದ್ರೆ ಸಂಖ್ಯೆಗಳು ಕಡಿಮೆ ಇದ್ದಾಗೆ ಅದಕ್ಕೆ ಪೋಷಕಾಂಶಗಳು ಅಥವಾ ನಾವು ಹಾಕಿದಂತ ಗೊಬ್ಬರನ ಒಳ್ಳೆ ರೀತಿ ಸಿಗ್ತದ, ಮತ್ತೆ ಅದು ಹೆಲ್ದಿನೂ ಬೆಳೀತದೆ, ಪೌಷ್ಟಿಕ ಆರೋಗ್ಯಕರವಾಗಿನೂ ಬೆಳೀತದೆ. ಪೋಷಕಾಂಶ ಚಲೋ ಸಿಕ್ತು, ಗಾಳಿ ಬೆಳಕು ನೀರು ಎಲ್ಲ ಸಾಕಷ್ಟು ಪ್ರಮಾಣದೊಳಗೆ ಸಿಗ್ತದೆ. ಹಿಂಗಾಗಿ ಇಳುವರಿ ಹೆಚ್ಚಾಗೋದಕ್ಕೆ ಮತ್ತೆ ಪಂಟಿ ಹೆಚ್ಚು ಬರೋದಕ್ಕೆ ಆಮೇಲೆ ಹೂಗಳು ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಜೊತೆಯಾಗಿನ ಅದಕ್ಕೆ ನಾವೀಗ ಮೇ 15ಕ್ಕೆ ನಾವು ಕಾಳು ಹಾಕ್ತೇವೆ. ಮೇ 15ಕ್ಕೆ ಕಾಳು ಹಾಕಿ ಮತ್ತೆ ಅದಕ್ಕೊಂದು 30 ದಿವಸಕ್ಕೆ ಇದು 50-65 ದಿವಸಕ್ಕೆ ಒಂದ್ಸಲ ಅದ್ರದ್ದು ಏನಂದ್ರೆ ಮೇಲಿಂದ ಚೆಂಡಿನೇ ಕಟ್ ಮಾಡಬೇಕು. ಚೆಂಡಿ ಅಂದ್ರೆ ಯಾವ ತರ ನಾವು ಈ ಕಡಲೆ ವೇಳೆಗೆ ಕಟ್ ಮಾಡ್ತೇವಲ್ಲ ಆ ತರ ಒಂದು 2.5 ಇಂಚ್ ಮೇಲಿಂದ ಅದ್ರ ಕುಡಿ ಅಂತಾರೆ ಕುಡಿ ಕಟ್ ಮಾಡಿದ್ರೆ ಕುಡಿ ಚೂಟದು ಅದರದಿಂದ ಬ್ರಾಂಚಸ್ಗಳು ಜಾಸ್ತಿ ಬರ್ತದ್ರೆ ಪಂಟಿಗಳು ಜಾಸ್ತಿ ಹೊಡಿತಾವ. ಪಂಟಿ ಜಾಸ್ತಿ ಹೊಡೆಯೋದ್ರಿಂದ ಮತ್ತೆ ಹೂಗಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತೆ ಅದಕ್ಕೆ ಮೊಗ್ಗು ಹೆಚ್ಚಿಗೆ ಬರ್ತದ ಕಾಯಿನೂ ಹೆಚ್ಚಿಗೆ ಬರ್ತದಲ್ಲ. ಅದಕ್ಕೀಗ ಜೊತೆ ಜೊತೆಯಾಗಿನೇ ಇವತ್ತು ಒಂದು ವಿಶೇಷ ಅಂತಂದ್ರೆ ಬಹುಶಃ ನನ್ನ ಒಂದು ಅನುಭವದ ಪ್ರಕಾರ ಈಗ ಬೇರೆ ರೈತರು ಜೂನ್ 15ಕ್ಕೆ ನಾಟಿ ಮಾಡ್ದಂತಕೋರಿ ಈಗ ನಾನು ಮೇ 15ಕ್ಕೆ ನಾಟಿ ಮಾಡೀನಿ. ಬಹುಶಃ ಎಲ್ಲ ಎರಡು ಒಂದೇ ಟೈಮಿಗೆ ಏನಂದ್ರೆ ಅದು ಹೂ ಮೊಗ್ಗು ಹೂ ಕಾಯಿ ಎಲ್ಲಾನು ಒಂದೇ ಟೈಮ್ನೇ ಪ್ರಾರಂಭ ಆಗ್ತದೆ. ಅದೇ ತಳಿನೇ ಯಾವುದೇ ತಳಿ ಇರಲಿ ತಳಿ ಯಾವ ತಳಿ ನನ್ನ ನಾ ಹಾಕಿದ ತಳಿನೇ ಮತ್ತೆ ಬೇರೆ ರೈತರು ಹಾಕಿರಂತ ಕರಿ ಜೂನ್ 15ಕ್ಕೆ ರೀ. ಆದ್ರೆ ಹೂ ಬರೋದು ಎರಡು ಒಂದೇ ಟೈಮ್ನಾಗ ಅಂದ್ರೆ ಅದರದಿಂದ ಏನಾಗ್ತದೆ ಅಂತಂದ್ರೆ ಬಹುಶಃ ಈಗ ಅದಕ್ಕೆ ಬರ್ತಕ್ಕಂಥ ಪಂಟಿ ಬ್ರಾಂಚಸ್ ಏನಂತೀವಲ್ಲ ಅದನ್ನ ನಾವು ಅವ್ರಿಗಿಂತ ಮೊದಲು 1 ತಿಂಗಳು ಜಾಸ್ತಿ ಬೆಳೀತಾರೆ. ಬೇರೆ ರೈತರಿಗೆ ನಮ್ಗೆ ಏನು ಡಿಫ್ರೆನ್ಸ್ ವ್ಯತ್ಯಾಸ ಅಂತಂದ್ರೆ ನಾವು 1 ತಿಂಗಳ ಮೊದಲು ಹಾಕಿಕೊಂಡ ಬ್ರಾಂಚಸ್ ಅದ್ರ ಪಂಟಿ ಏನಾದ್ರೆ ಜಾಸ್ತಿ ಉದ್ದಕ್ಕೆ ಬೆಳೀತದ ಆಯ್ತು. ಅದಕ್ಕೆ ನಾವು ಮೊದಲೇ ಅವಕಾಶ ಕೊಟ್ಟಿದ್ದಿರ್ತಾವ ಬೆಳಿಲಕ್ಕ ಅದರದಿಂದ ಏನಂದ್ರೆ ಅದು ಬಹುಶಃ ಇಳುವರಿ ಏನು ಹೆಚ್ಚಿಗೆ ಬರ್ತದ. ಜೊತೆಯಾಗಿನೆ ಮತ್ತೆ ನಾವು ನಂತರ ಏನು ನೀರಾವರಿ ಅದಕ್ಕೇನು ಕೊಡ್ತೀವಲ್ರಿ ಈಗ ಮೊಗ್ಗು ಟೈಮ್ನಾಗ ಅದಕ್ಕೆ ವಿಶೇಷವಾಗಿ ಈ ತೊಗರಿ ಬೆಳೆಗ ನೆನೆ ಅಂತೇವಲ್ರಿ ನೆನೆ ಅಥವಾ ನೆನೆ ಸಮಯದೊಳಗೆ ಒಂದ್ ಸಲ ನೀರ್ ಕಂಪಲ್ಸರಿ ಬೇಕೇ ಬೇಕದಕ್ಕೆ ಅವಶ್ಯ ಬೇಕದಕ್ಕೆ. ಅದ್ರ ನಂತರ ಮುಂದೆ ಅದ್ರ ಮುಂದೆ ಬಹುಶಃ ಯಾವಾಗ ಅದಕ್ಕೆ ಹಾಲ್ಕಾಯಿ ಅಂತ ಇರ್ತಾರ ಆ ಟೈಮ್ನಾಗ ಅಂದ್ರೆ ನೀರ್ ಕೊಡ್ಬೇಕು. ಹೆಂಗ್ ಕೊಡ್ಬೇಕಂದ್ರೆ ಬಿಲ್ಕುಲ್ ಕಡಿಮೆ ಕೊಡ್ಬೇಕು ನೀರ್ ಸಾಧ್ಯವಾದಷ್ಟು ಹಸಿಯಾಗ ಹಸಿಯಾಗ ಕೊಟ್ರೆ ಸಾಕದಕ್ಕ ಜಾಸ್ತಿ ನೀರ್ ಅವಶ್ಯಕತೆ ಇಲ್ಲ. ನಮ್ಮ ಮಣ್ಣನ ತೇವಾಂಶ ಇದ್ರೆ ಸಾಕದಕ್ಕ ಆ ಪ್ರಮಾಣದಾಗ ನಾವು ಮೊಗ್ಗು ಬಿಡೋ ಟೈಮ್ನಾಗ ಅಥವಾ ನೆನೆ ಬಿಡೋ ಟೈಮ್ನಾಗ ಒಂದ್ ಸಲ ನೀರ್ ಹಾಯಿಸಿದಾಗ ಅವಾಗ ಹೆಚ್ಚಿನ ಸಂಖ್ಯೆದಾಗ ಏನಂತಂದ್ರೆ ನಮ್ದು ಅದ್ರ ಮೊಗ್ಗು ಮತ್ತೆ ಅದ್ರದ್ದು ಏನ್ ನೆನೆ ಅಂತಲ್ಲ ಈಗ ನಮ್ ಕಲಬುರಿ ಸಣ್ಣ ನೆನೆ ಅಂತ ಅದನ್ನ ಜಾಸ್ತಿ ಬರ್ತದ ಅದಕ್ಕೆ ಜಾಸ್ತಿ ಬಂತು ಅಂತಂದ್ರೆ ನಮ್ದು ಇಳುವರಿ ಜಾಸ್ತಿ ಬರೋದು ಪ್ರಶ್ನೆನೇ ಇಲ್ಲ. ಅದಕ್ಕೊಂದು ಬರ್ತದ ಮತ್ತೆ ಜೊತೆಯಾಗಿನ ನಾವು ಏನು ಈಗ ಮೊಗ್ಗು ಬರೋ ಟೈಮ್ನಾಗ ಅಥವಾ ಹಾಲು ಕುಡೋ ಟೈಮ್ನಾಗ ಏನದಕ್ಕೆ ತೇವಾಂಶನ ಸ್ವಲ್ಪ ಕಡಿಮೆ ಪ್ರಮಾಣದ ಕುಡಿದೇವ ಅದಕ್ಕೆ ಅದರದಿಂದ ಈ ನಮ್ಮ ಮುಂದಿನ ಬರ್ತಕ್ಕಂತ ರಾಶಿ ಮಾಡ್ತೇವಲ್ರಿ ಅದನ್ನ ನಮ್ಗ ಮತ್ತೆ ಬೇರೆ ರೈತರಿಗೆ 1-1.5 ತಿಂಗಳು ವ್ಯತ್ಯಾಸ ಆಗ್ತದೆ. ನಾವು ನೀರ್ ಕೊಟ್ಟಂಗ ಮತ್ತೆ ಮುಂದಕ್ಕೆ ಹೋಗ್ತದ ರಾಶಿಗೆ ಅದು ಮತ್ತೆ ಅದ್ರ ಬ್ರಾಂಚಸ್ ಬೆಳ್ಕೋತ ಹೂ ಬಿಟ್ಕೋತ ಕಾಯಿ ಬಿಟ್ಕೋತ ಬಹುಶಃ ರೈತರೆಲ್ಲ ಡಿಸೆಂಬರ್ ಅಥವಾ ಜನವರಿದಾಗ ರಾಶಿ ಮಾಡಿದ್ರ ಈ ನಮ್ದು ನೀರಾವರಿ ಇದ್ದಾಗ ಫೆಬ್ರವರಿ ತನಕ ಅಂದ್ರೆ ಸಾಕಷ್ಟು ಬೆಳವಣಿಗೆ ಆಗ್ತದ ಅದು ಬೆಳವಣಿಗೆ ಆಯ್ತದ ಒಟ್ಟಾರೆಯಾಗಿ ಅದಕ್ಕೆ ಟೈಮಿನ ಬೇಕಲ್ರಿ. ಅದಕ್ಕೆ ಒಂದು ನಾವು ಕೊಡ್ತಕ್ಕಂಥದ್ದು ಸಮಯ ಹೆಚ್ಚಿಗೆ ಮತ್ತೊಂದೇನಂತಂದ್ರೆ ಅದಕ್ಕೆ ನಮ್ದು ಗಾಳಿ ಬೆಳಕು ಬಿಸಿಲು ಕೊಡ್ತಕ್ಕಂಥ ಅದೊಂದು ವಿಶೇಷ. ಅದಕ್ಕೆ ಅಂದ್ರೆ ತಾವು ಸರಿಯಾಗಿ ಏನು ನೈಸರ್ಗಿಕ ಸಂಪನ್ಮೂಲಗಳಾದವ ಅವುಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅದರ ಸಮರ್ಥ ಉಪಯೋಗವನ್ನು ತಾವು ಮಾಡ್ಕೊಳ್ತಾ ಇದ್ದೀರಿ ಅದರಿಂದ ಹೆಚ್ಚಿನ ಇಳುವರಿ ತಮಗೆ ಬರ್ತಾ ಇದೆ ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ 1 ಎಕರೆಗೆ ತೊಗರಿ ಕೆಲವರು ಅಗದಿ 4 ಕ್ವಿಂಟಲ್ ಬೆಳಿಬಹುದು 5 ಕ್ವಿಂಟಲ್ ಬೆಳಿಬಹುದು 1 ಎಕರೆಗೆ. ತಾವು ಈ ಪದ್ಧತಿಯನ್ನು ಅಳವಡಿಸಿಕೊಂಡ ನಂತರ ತಮ್ಮ ಇಳುವರಿ ಒಳಗೆ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತಾವು ನೋಡಿದ್ರಿ? ಈಗ ಬೇರೆ ರೈತರ ಅಂದ್ರೆ ಈಗ 3 ಕ್ವಿಂಟಲ್ 4 ಕ್ವಿಂಟಲ್ ಬಹಳ ಅದರ ಬಹುಶಃ ಸೆಳನ್ 7-8 ಕ್ವಿಂಟಲ್ ಬೆಳೀತಂತ ಹೇಳ್ತಾರ ಒಳ್ಳೆ ಭೂಮಿ ಇತ್ತಲ್ಲಿ. ಆದ್ರೆ ಇದ್ರೊಳಗೆ ನಮ್ಗೀಗ 17-18 ಕ್ವಿಂಟಲ್ ಬರ್ತದಲ್ಲ ಅದಕ್ಕೆ ಈಗ 17-18 ಕ್ವಿಂಟಲ್ ತಾವು ತಗೊಳ್ತಾ ಇದ್ದಾರೆ. ಹೌದ್ರಿ. ಎಷ್ಟು ಜಮೀನ್ ಅದ ತಮ್ದು? ನಮ್ದು ಒಂದು 20 ಎಕರೆ ಐತ್ರಿ. 20 ಎಕರೆ ಒಳಗ ಎಲ್ಲಾ ತೊಗರಿ ಹಾಕಿರ್ತೀರ? 5 ಎಕರೆ 6 ಎಕರೆ 4 ಎಕರೆ 3 ಎಕರೆ ಪ್ರತಿ ವರ್ಷ ನಮ್ದು ಇದು ನೋಡ್ಕೊಂಡು ಹಾಕ್ಬಿಡ್ತೇವೆ. ಈಗ ಈಗ ಪ್ರತಿ ವರ್ಷ ತಮ್ದು ಹೆಚ್ಚು ಕಡಿಮೆ 17-18 ಇಳುವರಿ ಬರ್ತಾ ಇದೆ ಸರಾಸರಿ? ಒಂದ್ಸಲ ಹೆಚ್ಚು ಕಡಿಮೆ ಬರ್ತಾ ಇರ್ತದೆ ಅದಕ್ಕೆ, ಯಾಕಂದ್ರೆ ಎಲ್ಲಾ ಟೈಮ್ನಾಗ ಅದೇ ಸೀಸನ್ ಅಥವಾ ಎಲ್ಲ ಅದೇ ವಾತಾವರಣ ಸಿಗ್ತದೆ. ನಾವು ಮಾಡ್ತಕ್ಕಂಥದ್ದು ಪದ್ಧತಿನ ಸ್ವಲ್ಪ ಮತ್ತೆ ಒಂದ್ಸಲ ಹೆಚ್ಚು ಕಡಿಮೆ ಆಗ್ತದೆ ಅಂದ್ರೆ ನಾನು ಮಾಡೋದು ಏನಂತಾರೆ ಈ ವರ್ಷ ಮಾಡಿದ್ದೆ ಮತ್ತೆ ಮುಂದೆ ಬದಲಾವಣೆ ಮಾಡ್ಕೊತೀನಿ ಅದಕ್ಕೆ. ಈ ವರ್ಷ ಮಾಡಿದ ಪದ್ಧತಿನ ಅದೇ ಕಲ ಮತ್ತೆ ಅದ್ರಿಗೆ ಏನಾರ ಮತ್ತೆ ಬದಲಾವಣೆ ಮಾಡ್ಕೊಂಡೇ ನೋಡ್ತೀನಿ. ಅದಕ್ಕೆ ಒಂದ್ಸಲ ಹೆಚ್ಚಿನ ಬರ್ತದೆ ಕಡಿಮೆ ಬರ್ತದೆ ಅದಕ್ಕೆ ಅಷ್ಟೇ ಬರ್ತಂತ ಹಂಗೇನಿಲ್ಲ. ಅಂದ್ರೆ ಹೆಚ್ಚು ಕಡಿಮೆ ಸರಾಸರಿಯಾಗಿ ಎವರೇಜ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಬಹುದು. ಈಗ ಏನು ನಾಟಿ ಪದ್ಧತಿಯನ್ನ ಸಾಕಷ್ಟು ಜನರು ನೋಡಿರಬಹುದು ತಮ್ಮ ಹೊಲಕ್ಕೆ ಬಂದು ಏನಪ್ಪ ಇಷ್ಟು ಎಲ್ಲ ಇಳುವರಿ ಬರ್ತಾ ಇದೆ ಅಲ್ಲ ಅನ್ನುವಂತ ಮಾತು ಕೂಡ ಅವರಿಂದ ಉದ್ಗಾರ ಬಂದಿರಬಹುದು. ಅಂತ ರೈತರು ಯಾರ್ಯಾರು ಇಂಥವನ್ನ ಅಳವಡಿಸಿಕೊಂಡಿದ್ದಾರೆ, ಎಷ್ಟು ಜನ ಅಳವಡಿಸಿಕೊಂಡಿದ್ದಾರೆ, ಮತ್ತು ಸುತ್ತಮುತ್ತಲ ಯಾವ್ಯಾವ ಹಳ್ಳಿಗಳ ರೈತರು ಇದನ್ನ ಅಳವಡಿಸಿಕೊಂಡಿದ್ದಾರೆ, ಎಲ್ಲೆಲ್ಲಿ ತನಕ ಈ ಒಂದು ತಂತ್ರಜ್ಞಾನ ತಾವು ಪ್ರಸಾರ ಮಾಡಿರಿ, ಅದರ ಮನುಷ್ಯ ನಮ್ದು ಕಲಬುರಗಿ ವಿಜಾಪುರ ಸಿಂಧಿ ತಾಲೂಕಿನ ಅಲ್ಲಿ ನಾವು ರೈತರಿಗೆ ತರಬೇತಿ ಕೊಟ್ಟು ಬಂದೆವು. ಅಲ್ಲಿನೂ ಕೆಲವು ರೈತರು ಬೆಳೆದಿದ್ದಾರೆ. ಆಯ್ತು, ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ದುಬ್ಬಲ್ಗುಂಡಿ ಅಂತ, ಅವರು 13-14 ಕ್ವಿಂಟಲ್ ತನಕ ಬೆಳೆದಾರ. ಇಲ್ಲೇ ನಮ್ದು ಮಹಾರಾಷ್ಟ್ರದ್ದು ದೇವಣಿ ಅಂತ ಹೇಳಿ, ಅಲ್ಲಿ ಅವರು 20 ಕ್ವಿಂಟಲ್ ತನಕ ಬೆಳೆದಾರ. ಅದೇ ತರನೇ ನಮ್ದು ಆಜುಬಾಜು ಸುತ್ತಮುತ್ತಲಿನ ಹಳ್ಳಿಗರೆಲ್ಲ ಕಲಬುರಗಿ ವಿಜಾಪುರ ಆಯ್ತು ಆಂಧ್ರದಾಗ ಸಹಿತ ನಾವು ಸುಮಾರು ಅಂದ್ರೆ 2 ಕ್ವಿಂಟಲ್ ಅವ್ರಿಗೆ ಬೀಜ ಕೊಟ್ಟು ಒಳ್ಳೆ ಇಳುವರಿ ತಗೊಳಕ್ ಒಂದು ಅವಕಾಶ ಆಗಿದೆ. ಅಂದ್ರೆ ಸಾಕಷ್ಟು ಜನ ರೈತರಿಗೆ ತಾವು ಇಲ್ಲಿ ತನಕ ಈ ನಾಟಿ ಪದ್ಧತಿ ಬಗ್ಗೆ ಹೇಳಿದ್ದೀರಿ. ಕೃಷಿ ವಿಜ್ಞಾನ ಕೇಂದ್ರದವರು ತಮಗೆ ಈ ಒಂದು ನಾಟಿ ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾತು. ತಾವು ಹೆಚ್ಚು ಕಡಿಮೆ ಕಳೆದ 5 ದಶಕಗಳಿಂದ ಕೃಷಿ ಮಾಡ್ತಾ ಇದ್ದೀರಿ. ಮೊದಲ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಿ ತಾವು, ಆಮೇಲೆ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ. ಮೊದ್ಲ ಹೆಂಗಿತ್ತು ಕೃಷಿ ಮಾಡುವಂತಹ ಒಂದು ಪರಿಸರ? ಸಾವಯವ ಕೃಷಿ ಅಳವಡಿಸಿಕೊಂಡ ನಂತರ ಸುಮಾರು ಒಂದು 20 ವರ್ಷ ಆಗಿರ್ಬೇಕು ತಾವು ಸಾವಯವ ಕೃಷಿ. 21 ವರ್ಷ ಪ್ರಾರಂಭ ಆದ್ರೆ ಯಾವ ರೀತಿ ಬದಲಾವಣೆಗಳನ್ನ ತಾವು ಕಂಡಿದ್ದೀರಿ? ಅದು ಮಣ್ಣಿನ ಆರೋಗ್ಯ ಇರಬಹುದು, ಅಥವಾ ನಿಮ್ಮ ಆರೋಗ್ಯ ಇರಬಹುದು, ಕುಟುಂಬದ ಆರೋಗ್ಯ ಇರಬಹುದು, ಬೆಳೆ ಇಳುವರಿ ಇರಬಹುದು, ಆಮೇಲೆ ಹುಳಗಳು ರೋಗಗಳ ಬಾಧೆ ಇರಬಹುದು, ಈ ಎಲ್ಲ ಒಂದು ದೃಷ್ಟಿಯೊಳಗೆ ತಗೊಂಡ್ರೆ ನಾವು ಯಾವ ರೀತಿಯಾದಂತಹ ಒಂದು ಬದಲಾವಣೆ ನಿಮ್ಮ ಕೃಷಿ ಒಳಗೆ ಆಗ್ಯದ? ನಾವು ಬದಲಾವಣೆ ಏಕಾಗಬೇಕಂದ್ರೆ ಇವತ್ತ ಈ ಕೃಷಿಯಿಂದ ಜಾಸ್ತಿ ಹೊಂಟಿತ್ತು. ಹೌದು ಹೌದು. ಒಂದನೇದು ನಮ್ದು ಅದಕ್ಕೆ ಬೆಲೆನೂ ಸಿಗ್ಲಿಲ್ಲ, ಅವಾಗ ಬೆಲೆನೂ ಸಿಗ್ಲಿಲ್ಲ. ಆಯ್ತು, ನಮ್ಗೆ ಖರ್ಚು ಜಾಸ್ತಿ ಐತಲ್ಲ, ಈಗ ಖರ್ಚನ್ನ ಹೆಂಗೆ ಕಡಿಮೆ ಮಾಡಬೇಕು? ಒಂದ್ವೇಳೆ ನಮ್ಗೆ ಲಾಭದಾಯಕ ಕೃಷಿ ಆಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಸರಾಸರಿ ನಮ್ ಲೆವೆಲ್ ಕಲ್ಲೇ ಇರ್ಬೇಕಲ್ರಿ. ಖರ್ಚು ಕಡಿಮೆ ಮಾಡ್ಬೇಕು ನಾವು. ಖರ್ಚು ಕಡಿಮೆ ಮಾಡಿದ್ರೆ ಸುಮ್ ಕಮ್ ಸಂಗ್ ಲೆವೆಲ್ ಕೇಳಿರ್ತಲ್ಲ, ಲಾಭದಾಯಕ ಇಲ್ದರೂ ಇಲ್ಲ. ಆದ್ರೂ ಸಹಿತ ನಾವು ಖರ್ಚು ಕಡಿಮೆ ಮಾಡಿದ್ರೆ ಅದ್ರೊಳಗೆ ಏನು ಉಳಿತದ ಅದನ್ನೇ ನಾವೇನಂದ್ರೆ ಲಾಭ ಅಂತ ತಿಳ್ಕೊಬೇಕು. ನಾವು ನಮ್ದೊಂದು ಉದ್ದೇಶ ಇತ್ತವಾಗ. ನಾವು ಬದಲಾವಣೆ ಟೈಮ್ನಾಗ ನಾವು ಮಾಡ್ತಕ್ಕಂಥ ಖರ್ಚು ಆದಷ್ಟು ಕಡಿಮೆ ಏನು ಮಾಡ್ತೇವೆ, 1 ಕ್ವಿಂಟಲ್ 1,000-2,000 ರೂಪಾಯಿ ಕಡಿಮೆ ಖರ್ಚು ಮಾಡ್ತೇವೆ, ಅದನ್ನೇ ನಮಗೆ ಬೆಳೆದಂತ ಧಾನ್ಯದ ಬೆಲೆ ಜಾಸ್ತಿ ಅಂತ ತಿಳ್ಕೊಂಡು ನಾವು ಆ ಕೆಲಸನ ಪ್ರಾರಂಭ ಮಾಡಿದಿರ. ಅದಕ್ಕೆ ನಾವು ಅಷ್ಟೊಂದು ನಮ್ಗೇನು ಇವೆಲ್ಲ ರೈತರು ಹೇಳ್ತಾರ ಅಲ್ರಿ, ಇವತ್ತು ನೀವು ರಾಸಾಯನಿಕ ಕೃಷಿ ಮಾಡಿ ನೀವು ಸಾವಯವ ಕೃಷಿ ಮಾಡಿದ್ರೆ ಇಳುವರಿ ಕಡಿಮೆ ಬರ್ತದ. ಕೆಲವು ರೈತರು ಬಂದು ಮತ್ತೆ ತಿರುಗಿಸಿ ಮತ್ತೆ ರಾಸಾಯನಿಕ ಕೃಷಿಗೆ ಹೋಗಿದ್ದಾರೆ. ಅದಕ್ಕೆ ನಂದೊಂದು ಅನಿಸಿಕೆ ಅವ್ರಿಗೆ ಏನು ಪ್ರಶ್ನೆ ಇದೆ ಅಂತಂದ್ರೆ, ಆತ್ಮೀಯ ರೈತರೇ, ತಾವುಗಳು ಏನು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿಗೆ ಬಂದಿರಿ, ಬಹುಶಃ ರಾಸಾಯನಿಕ ಕೃಷಿ ಮೂಲದಿಂದ ನೀವೇನು ಅದಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶ, ಪೋಷಕಾಂಶಗಳೇನವಲ್ಲ, ಜಿಂಕು, ಐರನ್, ಸಲ್ಫರ್ ಅವೆಲ್ಲ, ಅವು ಏನಂದ್ರೆ ಈ ನಮ್ದು ಸಾವಯವ ರಾಸಾಯನಿಕದಿಂದ ಎಷ್ಟು ಪ್ರಮಾಣಕ್ಕೆ ಕುಡ್ತೀರಿ ಆ ಪ್ರಮಾಣದಿಂದ ಸಾವಯವದಿಂದ ಕೊಟ್ಟಿಲ್ಲ, ಅದಕ್ಕೇನೆ ನಿಮ್ಗೆ ಇಳುವರಿ ಕಡಿಮೆ ಅಂತ. ಒಂದ್ವೇಳೆ ನೀವು ಪ್ರಮಾಣ ಒಂದ್ವೇಳೆ ಕೊಟ್ಟು ನೋಡ್ರಿ, ನೀವು ಪ್ರಮಾಣ ಕೊಟ್ಟಲೆ ಹೆಂಗ್ ಬರ, ಪ್ರಮಾಣ ಬರವರ್ ಕೊಟ್ಟಾಗ ರಾಸಾಯನಿಕ ಬಿಟ್ಟು ನಾವು ಸಾವಯವದಿಂದ ಕೊಟ್ಟಾಗ ಇಳುವರಿ ಹೆಂಗೆ ಕಡಿಮೆ ಬರ್ತದ? ಅವ್ರಿಗೊಂದು ಕ್ವಶನ್ ಮಾರ್ಕ್ ಅದ ನನಗೆ. ಯಾರು ಬಂದು ಹೋಗ್ಯಾರ ಅಥವಾ ಏನ ಹಂಗ ಹೇಳ್ತಾರಲ್ಲ, ಏನೇನು ಹೆಚ್ಚು ಕಡಿಮೆ ಬರಲ ಆಗದ ಅಂತ ಹೇಳಿ. ಅಂದ್ರೆ ಸೂಕ್ತವಾದಂತಹ ಪ್ರಮಾಣ ಕೊಡಬೇಕು ಅಂತ. ಗೊಬ್ಬರಗಳನ್ನ ತಾವೇ ಉತ್ಪಾದನೆ ಮಾಡ್ತಾ ಇದ್ರು ಅಥವಾ ಯಾರ ಕಡೆಯಿಂದ ಇಸ್ಕೊಂಡು ಬಂದು ಮಾಡ್ತಾ ಇದ್ರು? ಈ ನಮ್ ಕೃಷಿ ಸಾವಯವ ಮಾಡ್ಬೇಕಂದ್ರೆ ಯಾವ ಕಂಪನಿ ಜೊತೆ ಬದಿ ಬಿಟ್ಟು ಹೋಗೋದ್ರೆ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಬದಿ ಬಿಟ್ಟು ಹೋದ್ರೆ ಮತ್ತೆ ನಾವು ದುಡ್ಡು ಜಾಸ್ತಿ ಖರ್ಚು ಮಾಡಬೇಕಾಗ್ತದ. ಅದನ್ನ ಇದನ್ನ ನಾವು ಖರೀದಿ ಮಾಡಿ ತಂದು ಒಕ್ಕಲುತನ ಮಾಡಿದ್ವಿ ಅಂತಂದ್ರೆ ನಮ್ಗೆ ಅದ್ರ ಲಾಭದಾಯಕ ಆಗಲ್ಲ. ನಮ್ಮಲ್ಲೇ ಇರ್ತಕ್ಕಂಥದ್ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವನ್ನ ಅದಕ್ಕೆ ಗೊಬ್ಬರ ಮಾಡ್ಕೊಳ್ಳೋಕ್ತದೆ. ಅದಕ್ಕೆ ಒಂದನೇದು ಬಹುಶಃ ಇವತ್ತ ನಮ್ದು ಗೊಬ್ಬರ ಕೊರತೆ ಇದೆ. ಇವತ್ತು ತಿಪ್ಪೆ ಗೊಬ್ಬರ ಹಸಿರೆಲೆ ಗೊಬ್ಬರ ಅದಕ್ಕೆ ಇವೆಲ್ಲ ಕೊರತೆ. ಈ ಗೊಬ್ಬರವನ್ನ ನೀಗಿಸಬೇಕಾದ್ರೆ ನಾವು ನನಗೊಂದು 10 ಎಕರೆ ಜಮೀನದಂತ ಕೊರಿ, ಪ್ರತಿ ವರ್ಷಕ್ಕೆ 1.5-2 ಎಕರೆ ಅಂದ್ರೆ 4 ಹಿಸ್ಸ 25 ಚಕ್ಕೆ ಬೆಳಿಬೇಕು ನಾವು. ಅದಕ್ಕೆ ಅದನ್ನ ಪ್ರತಿ ವರ್ಷ ನಾವು 2.5 ಎಕರೆ ಹಿಂಗ್ ಮಾಡಿದಾಗ 4 ವರ್ಷಕ್ಕೆ ಒಂದು ಸಲ ಕಮ್ಮಿ ಕಮ್ಮಿ ನಮ್ಮ ಜಮೀನ್ ಭೂಮಿ ಏನಂತಂದ್ರ ಹಸಿರಲೆ ಗೊಬ್ಬರದಿಂದ ಫಲತ ಆಗ್ತದೆ. ಪ್ರತಿ ವರ್ಷ 4 ಒಂದ್ಸಲ, ಈಗ 4 ಮತ್ತೆ 4 ವರ್ಷಕ್ಕೆ ಮತ್ತೆ ಬರ್ತದಲ್ಲ, ಅದಕ್ಕೆ ಅದ್ರದಿಂದ 4 ವರ್ಷಕ್ಕೆ ಒಂದ್ಸಲ ಕಮ್ಮಿ ಕಮ್ಮಿ ಏನಿಲ್ಲ ಅಂದ್ರು ಆಡ್ರೆ ಗೊಬ್ಬರ ಆಗ್ಲಿ ಸಾಧ್ಯತೆಗಳವ. ಅದ್ರ ಜೊತೆ ಜೊತೆಯಾಗಿನೆ ಇವತ್ತು ನಾವು ನಮ್ಮಲ್ಲಿ ಏನ್ ಬೆಳತಕ್ಕಂಥದ್ದು ಕಾಳನ್ನ ಮಾತ್ರ ನನ್ನ ಹಕ್ಕಂತ ನನ್ಗನ್ಸದ. ಉಳಿದ ಏನ್ ಭಾಗ ಬರ್ತದ, ಬುಡ, ಬೇರು, ಕಾಂಡ, ತಪ್ಲ, ತುಡಿ ಏನ್ ಬರ್ತದಲ್ಲ ಅದೆಲ್ಲ ಅದು ನಮ್ಮ ಭೂಮಾತೆ ಹಕ್ಕದ. ಅದಕ್ಕೆ ಒಂದ್ವೇಳೆ ಅಕ್ಕಿನ ಹಕ್ಕ ನಮ್ಮ ಭೂಮಾತೆ ಹಕ್ಕನ ಆ ಭೂಮಿ ಮಾತೆ ಕೊಟ್ರೆ ಬಹುಶಃ ನಿಮಗೆ ಕೆಲವು ವರ್ಷದಾಗ ಯಾವುದು ಗೊಬ್ಬರನೇ ಖರೀದಿ ಮಾಡತ್ತಲ್ಲ ಅಂತ ನನಗನ್ಸಿ. ಅದನ್ನ ಹೆಂಗಂತಂದ್ರೆ ಬಹುಶಃ ನಮ್ಮ ಬದಿಗೆ ಏನಂದ್ರೆ ನಮ್ಮ ತಂದೆ ತಾಯಿ ಯಾರನ್ನ ಒಂದು ಮಾವಿನ ಗಿಡ ಹಚ್ಚಾರ, ಅದಕ್ಕೆ ಅವ್ರನ್ನ ಗೊಬ್ಬರ ಕೊಟ್ಟಿಲ್ಲ, ತಿಪ್ಪೆ ಗೊಬ್ಬರನ ನಾನು ಕೊಟ್ಟಿಲ್ಲ. ಪ್ರತಿ ವರ್ಷ ಅದನ್ನ ಹಣ್ಣನ್ನ ನಮ್ ಕೊಡ್ತದ ಅದನ್ನ. ಅಂದ್ರೆ ಅದರ ಅರ್ಥ ಬಹುಶಃ ಅದಕ್ಕೆ ಬದುಕನ್ನ ಬದುಕಲಕ್ ಅದಕ್ಕೊಂದು ಚಿಂತೆ ಅದ. ಅದಕ್ಕೆ ನೀ ಏನ್ ಹೇಳ್ತ ಅಂತಂದ್ರ, ನೋಡಪ್ಪ ಸಚನೆ, ನಿನ್ ಬಲ್ಲಿ ಕಾಳು, ನಿನ್ ಬಲ್ಲಿ ಹಣ್ಣು ಫಲ ಪುಷ್ಪಿದ್ದಾಗ ಎಲ್ಲರೂ ಬರ್ತಾರ, ತಗೊಂಡ್ ಹೋಗ್ತಾರ ಅಷ್ಟೇನೆ. ಮತ್ತೆ ನಿನ್ ಬಲ್ಲಿ ಹಣ್ಣು ಮುಗಿದ್ನಂತ ನಿನ್ ಕಡೆ ಯಾರು ನೋಡಂಗಿಲ್ಲ, ನಿನಗೆ ಯಾರು ಗೊಬ್ಬರ ಕೊಡೋರಿಲ್ಲ, ನಿನ್ ಕಡೆ ಯಾರು ನೋಡೋರ್ನಿಲ್ಲ. ಅದಕ್ಕೆ ನಿನ್ನದೇ ಆದಂತ ಭಾಗಗಳನ್ನ ಎಲೆ ತಪ್ಪಲ ತೊಡಿ ಉದುರಿಸ್ಕೊಂಡು ಅದನ್ನೇ ಗೊಬ್ಬರವಾಗಿ ಏನಂತ ನೀವು ಬದುಕೊಂತ ಒಂದು ಸೃಷ್ಟಿ ನಿಯಮ ಹೇಳ್ತಾನ ನನಗನ್ಸೋದ ಹಿಂಗ್. ಅಂದಾಗ ಏನ ನಮ್ ಗಿಡ ಬದುಕ್ತದ. ಒಂದ್ ವೇಳೆ ಗಿಡನೇ ಯಾವಾಗ ಬದುಕ್ತದ, ಅದ್ರ ಮೇಲೆ ಸ್ವತಂತ್ರದ ಆಹಾರ ತರಬೇಕಂತ ಶಕ್ತಿ ಅಂದಲ್ಲ, ನಾವು ಬೆಳ್ತಕ್ಕಂತ ಭೂಮಿಯಲ್ಲಿ ಬೆಳೆದಂತ ಆಹಾರ ಧಾನ್ಯಗಳಿಗೆ ಅದಕ್ಕೆ ಯಾಕೆ ಶಕ್ತಿ ಇಲ್ಲ ಅಂತ ನನಗನ್ಸೋದ. ಶಕ್ತಿ ಗ್ಯಾರಂಟಿ ಅದ. ಅದಕ್ಕೆ ನಾವು ಕಾಳನ್ ತಕೊಂಡು ಉಳಿಕಿದ ಭಾಗ ಅಲ್ಲಿ ಹಾಕ್ರೆ ಸಾಕು. ಹೌದು ಹೌದು. ಉಳಿಕಿದ್ದೇನು ಶೇಷ ವಸ್ತುಗಳು ಅದಾವ, ದಂಟಿರ್ಬೋದು, ರೌದ್ ಇರ್ಬೋದು, ಎಲೆ ಇರ್ಬೋದು, ಎಲ್ಲಾ ನೆಲಕ್ಕೆ ಕೊಡ, ಎಲ್ಲಾ ಬಿಟ್ಟು ಕಾಳ ಮಾತ್ರ ಹಾಕಣ ಅಂದ ಅಟೇನೆ. ಉಳಿಕಿದ್ದೆಲ್ಲ ಅಂದ್ರೆ ಭೂಮತೆ ಹಾಕ್ತದ, ಅದನ್ನ ಭೂಮತೆ ಹಾಕನ ಆ ಭೂಮಿ ತಾಯಿ ಕೊಟ್ರೆ ಬಹುಶಃ ಇವತ್ತು ನೀವು ಯಾವ ಕಂಪನಿ ಹೋಗತ್ತಲ್ಲ, ಬೇಕಾದಷ್ಟು ಕಂಪನಿ ನಮ್ಮಲ್ಲಿ. ಗುರುಲಿಂಗಪ್ಪ ಅವರು, ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ರೈತರು ಇದು ಕಬ್ಬಿರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು ಕೂಲಿ ಆಳುಗಳು ಸಿಗಂಗಿಲ್ಲ ಅನ್ನುವಂತ ಒಂದು ನೆವ ಇಟ್ಟುಕೊಂಡು ಅದನ್ನ ಸುಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಸುಡುವುದನ್ನ ನಾವು ನೋಡ್ತಾ ಇದ್ದೀವಿ, ದಹನ ಮಾಡ್ತಾರೆ. ಇದರಿಂದ ಬಹಳಷ್ಟು ತೊಂದರೆಗಳಾಗ್ತಾವ, ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿಬಿಡ್ತೈತಿ. ಮಣ್ಣಿನೊಳಗಿರುವಂತಹ ಏನು ಜೀವಿಗಳದಾವ, ಸೂಕ್ಷ್ಮಾಣು ಜೀವಿಗಳು, ಅವು ಸಹಿತ ಸತ್ತು ಹೋಗಿಬಿಡ್ತಾವ, ಮಣ್ಣು ನಿರ್ಜೀವ ಆಗಿಬಿಡ್ತದ. ಇಂಥ ರೈತರಿಗೆ ತಾವು ಏನ್ ಹೇಳ್ತೀರಿ? ಏನಿಲ್ಲ, ಅವರಲ್ಲೊಂದು ಕಳಕಳಿ ವಿನಂತಿ ಏನಂತಂದ್ರೆ, ಯಾವ ಕಾರಣಕ್ಕಾಗೂ ಸಹಿತ ಈ ನಮ್ದು ಏನು ಕಾಳನ್ ಬಿಟ್ಟು ಉಳಿಕಿದ ಭಾಗಕ್ಕೆ ಬೆಂಕಿಯನ್ನು ಹಚ್ಚಬಾರ್ದು ಒಂದೇದ್ದು. ಎರಡನೇ ದಿನ ಅಂದ್ರೆ ವೈದ್ ಬದಿಗೆ ಎಸಿಬಿಡೋದು. ಅದಕ್ಕೆ ನಾವು ಕಳೆ ತೆಗೆದ್ರು ಸಹಿತ ಕಳೆನೂ ಅಲ್ಲೇ ಹಾಕ್ಬೇಕು. ಅದಕ್ಕೆ ಕಳೆ ಇದ್ರು ಸಹಿತ ಕಳೆನೂ ತಮ್ಮಲ್ಲಿ ದನ ಕರು ಏನೈತೆ ಅಂದ್ರೆ ಹಾಕ್ರಿ, ಪರವಾಗಿಲ್ಲ. ಮತ್ತೆ ಅದ್ರ ಸಗಣಿ ಬರ್ತದ, ಅದನ್ನೇ ಸಗಣಿ ಮತ್ತೆ ಭೂಮತೆ ಹಾಕಿದ್ರೆ ಅದು ಏನೇನೋ ತಗೊಂಡು ಹೋಗಿ ಕಸ ನಮ್ ಭೂಮತೆ ಗೋಮತೆ ಹಾಕ್ತಲ್ಲ ಅದನ್ನೇ ಮತ್ತೆ ತಿರುಗಿಸ್ ಹಾಕ್ರೆ ಅದನ್ನ ಒಂದು ಗೊಬ್ಬರ ಆಗ್ತದ. ಅದನ್ನ ಅದ್ರ ಯಾವ ಕಾರಣಕ್ಕಾಗಿ ದಯವಿಟ್ಟು ರೈತರಲ್ಲಿ ಒಂದು ಕಳಕಳಿ ವಿನಂತಿ ಏನಂತಂದ್ರೆ, ನಿಮ್ಮ ಬಲ್ಲಿ ಬರ್ತಕ್ಕಂತ ಕೃಷಿಯಲ್ಲಿ ಬರ್ತಕ್ಕಂಥ ಯಾವುದೇ ವಸ್ತುವನ್ನ ಕಚ್ಚರ ಅಂತೀವಲ್ಲ ನಾವು, ಅದಕ್ಕೆ ಬೆಳೆ ಉಳಿಕೆಗಳು ಬೆಳೆ ಉಳಿಕೆಗಳನ್ನ ಯಾವ ಕಾರಣಕ್ಕೇನೋ ಬೆಂಕಿ ಹಚ್ಚಬಾರ್ದು, ಅಲ್ಲೇ ಹಾಕ್ಬಿಟ್ರೆ ಸಾಕು. ನಮ್ದೊಂದು ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬಹುಶಃ ನಾವು ಒಂದು ಕಾಲದಾಗ ಹಿಂಗ್ ಮಾಡ್ತಿದ್ದೆ, 30 ವರ್ಷದ ಹಿಂದ್ಗಡೆ ಕಬ್ಬು ಬೆಳೆದಾಗ ಕಬ್ಬಿನ ರೌದಿಯನ್ನ ಎಲ್ಲಾ ತಗೊಂಡೋಗಿ ತಿಪ್ಪೆಗೆಸುತ್ತಿದ್ದೆವು. ತಿಪ್ಪೆಗೆಸದು ಮತ್ತೆ ತಿಪ್ಪೆಗೆಸದು ಮತ್ತೆ ಅಲ್ಲಿಂದ ಗೊಬ್ಬರ ತಂದು ಭೂಮತೆ ಹಾಕ್ತಿದ್ದೆವು. ಅದ್ರದಿಂದ ಏನಾಗ್ತಿತ್ತು ಅಂತಾರೆ, ಬಹುಶಃ ಇವತ್ತು ಇಲ್ಲಿಂದ ವೈಲಕಾರಿಗೆ ಒಂದು ಖರ್ಚು, ಒಂದು ನಮ್ಮ ಭೂಮಿಯಿಂದ ಒಯ್ದು ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡಕ್ಕೆ ಒಂದು ಖರ್ಚು, ಎರಡನೇ ಮತ್ತೆ ತಿರುಗಿಸಿ ಅಲ್ಲಿ ತಂದು ಇಲ್ಲಿ ಹಾಕಲಿಕ್ಕೆ ಎರಡು ಖರ್ಚು. ಈಗ ಎರಡು ಖರ್ಚು ನಾವು ಅಲ್ಲಿ ಉಳ್ತಾ ಮಾಡ್ಕೊಂಡಿದ್ದಕ್ಕೆ, ಖರ್ಚು ಅಲ್ದಾನೆ ಶ್ರಮನು ಉಳ್ಕೊಂಡಿವಲ್ಲಿ ನಾವು, ಅದಕ್ಕೆ ದುಡ್ಡು ಮತ್ತು ಶ್ರಮ ಎರಡು ಉಳಿತೀವಿ. ನಮಗೆ ನಾವು ಅಲ್ಲೇನೆ ಹಾಕಿದಾಗ ಶ್ರಮ ಮತ್ತು ದುಡ್ಡು ಎರಡು ಉಳಿತದ, ಮುಂಚೆ ಅದ್ರಾಗ ಮತ್ತೆ ನಮ್ಮ ಖರ್ಚು ಕಡಿಮೆ ಆಗ್ತದಲ್ರಿ ಅದಕ್ಕೆ. ಈಗ ಗುರುಲಿಂಗಪ್ಪ ಅವರ, ಈಗ ತಮ್ಮ ಒಂದು ಕೃಷಿ ಒಳಗ ತಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ, ತಮಗೆ ಮಾಡ್ತಾ ಇದ್ದಾರೆ, ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಹೇಳ್ಬೋದು? ಮಕ್ಕಳೆಲ್ಲ ಅವರೆಲ್ಲ ಎಜುಕೇಶನ್ ಮಾಡ್ಕೊಂಡು ಕಡೆ ಕಡೆ ಹೋಗ್ಯಾರ. ಇತ್ತು ನಮ್ಮ ಮನೆಯವರು, ನಮ್ಮ ಅಣ್ಣಂದಿರು, ತಮ್ಮದೇರು, ಎಲ್ಲ ನಾವು ಏನತ್ತೆ ಜಾಯಿಂಟ್ ಫ್ಯಾಮಿಲಿ. ನಾವು ಕೂಡು ಕುಟುಂಬದ ಕೂಡು ಕುಟುಂಬ ಇದ್ದೇವೆ. ಎಲ್ಲರೂ ಕೂಡ ಕೃಷಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೃಷಿ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಕೃಷಿ ಮಾಡೋದು ಬಹಳಷ್ಟು ಶ್ರಮವನ್ನ ಮತ್ತು ಚಿಂತೆಯನ್ನ ಕಡಿಮೆ ಮಾಡ್ತದ ಅಂತ ಹೇಳಿ ನಿಮಗೆ ಅನಿಸ್ತದ್ರಿ? ಹೌದ್ರಿ. ಮತ್ತೆ ಈಗ ನಾವು ಹೊರಗಿಂದ, ಈಗ ನಾವೀಗ 8 ಮಂದಿ ಇದ್ಮೇಲೆ, 7 ಮಂದಿ ಇದ್ಮೇಲೆ ಹೊರಗಿಂದ ಲೇಬರ್ ಸ್ವಲ್ಪ ಕಡಿಮೆ ಇದ್ರು ನಡೀತದ. ಅಂದ್ರೆ ಎಲ್ಲಾ ಕೆಲಸಗಳು ಕಾಲಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಆಗ್ತಾವ. ಈ ವಿಷಯವನ್ನ ಅಂದ್ರೆ ಸಾಮೂಹಿಕವಾಗಿ ಕೃಷಿ ಮಾಡುವಂತಹ ಒಂದು ವಿಷಯವನ್ನ ತಮ್ಮ ರೈತರ ಜೊತೆಗೆ ತಾವು ಯಾವಾಗಾದ್ರೂ ಚಿಂತನೆ ನಡೆಸಿರುವಂತಹದ್ದು, ವಿಚಾರ ವಿಮರ್ಶೆ ಮಾಡಿರುವಂತಹದ್ದು, ಇಲ್ರಿಪ್ಪ ನಾವೆಲ್ಲರೂ ಕೂಡಿ ಕೃಷಿ ಮಾಡೋಣ ಅಂದ್ರೆ ನಮಗೆ ಅನುಕೂಲ ಆಗ್ತದ ಅನ್ನುವಂಥದ್ದು, ಈ ಮಾತು ಯಾವಾಗಾದ್ರೂ ತಮ್ಮಲ್ಲಿ ಬಂದದ? ಹೌದು, ನಾವು ಚರ್ಚೆನೆ ಮಾಡ್ತೀವಿ. ಈಗ ಸಾಯಂಕಾಲ ಒಂದ್ ತಾಸು ನಾವು 4 ಜನ ರೈತರು ಒಂದ್ ಜಾಗ ಕೊಡ್ತೀವಿ, ಕುಂತು ಪ್ರತಿ ದಿವಸ ನಾವು ಸುಮ್ಮನೆ ಅದು ಹರಟೆ ಬೆಳೆದಕ್ಕಿನ್ನಂತಂದ್ರೆ ನಾವು ಕುಂತು ಚರ್ಚೆ ಮಾಡ್ಕೋತಿರ್ದಿಕ್ಕೆಲ್ಲ, ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿದ್ವಿ, ನಾವೇನ್ ಮಾಡಿದ್ವಿ, ನೀವೇನ್ ಮಾಡಿದ್ರಿ, ಹೆಂಗ್ ಮಾಡಬೇಕು ಅದನ್ನ ನಾವು ಸಾಯಂಕಾಲ ಒಂದ್ ತಾಸು, ಅದು ನಮ್ದೊಂದು ರುಟೀನ್ ಪದ್ಧತಿ ಇದ್ದಪ್ಲೇದ್ರೆ. ಅದಕ್ಕೆ ಅಡ್ಡಿಲ್ಲ ಅಂದ್ರೆ ಒಬ್ಬರಿಗೊಬ್ರು ನೀವು ಸಹಾಯ ಮಾಡ್ತಿರೋ ಹೆಂಗಂತ ನಿಮ್ಮ ಕೃಷಿ ಕೆಲಸದೊಳಗ? ಹ್ಞೂ ರೀ, ಅದಕ್ಕೆ ಚರ್ಚೆ ಮಾಡಿ ಮತ್ತೆ ಈಗ ಅವ್ರಿಗೆ ನೋಡಪ್ಪ ಇದು ತಪ್ಪಾಗ್ತದ, ಇದನ್ನ ಮತ್ತೆ ಹಿಂಗ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರ, ನಾವು ಹೇಳ್ತೇವೆ, ಮತ್ತೆ ಅದು ಒಬ್ಬರದೊಬ್ಬರಿಗೆ ಕೋಪರೇಷನ್ ಕೊಟ್ಟು ಬನ್ನಿ, ಎಲ್ಲದಕ್ಕೆ ಅವ್ರ ಅನುಭವಗಳನ್ನ ನಮ್ಮ ಅನುಭವಗಳನ್ನ ಅವ್ರಿಗೆ ಕೊಡ್ತೇವೆ. ತಮಗ ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದೊಳಗ ತಮ್ಮ ಸ್ನೇಹಿತರು, ಮನೆ ಮಂದಿ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಅವರಿಂದ ಬಂತಂತೀರಿ? ಬಹಳ ಸಂತೋಷ ಅಂತಾರೆ ಅದಕ್ಕೆ. ಬಹಳ ಸಂತೋಷ ಆಯ್ತು. ನಿರೀಕ್ಷೆ ಮಾಡಿದ್ರಿ ನೀವು ಯಾವಾಗಾದ್ರೂ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರ್ತದ ಅಂತೇಳಿ? ಇಲ್ಲ, ನಾನೇ ನಿರೀಕ್ಷೆ ಮಾಡಲಿ ಅದಕ್ಕೆ. ನಂದು ಏನು ರುಟೀನ್ದಾಗ ನಂದು ಇದ್ದಿತ್ತಲ್ಲ ಕೃಷಿನೇ, ಅದೇನೆ ಮಾಡ್ತಿದ್ದ, ಏನೋ ಒಂದು ಸುಮ್ಮನೆ ಅರ್ಜಿ ಹಾಕ್ದೆವು, ಅದು ಬಹುಶಃ ಅವರು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ತಮ್ಮ ಸಾಧನೆಯನ್ನ ಪರಿಗಣಿಸಿ ಈ ಪುರಸ್ಕಾರ ತಮಗೆ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಈಗ ತಮ್ಮಿಂದ ಸ್ಫೂರ್ತಿ ತಗೊಂಡು, ಇಲ್ಲ ಗುರುಲಿಂಗಪ್ಪ ಅವರು ಬಹಳ ಅದ್ಭುತವಾದಂತಹ ಒಂದು ಕೃಷಿ ಮಾಡ್ತಾ ಇದ್ದಾರೆ, ಇದನ್ನ ನಮ್ಮಲ್ಲಿ ಹೋಗಿ ಮಾಡೋಣ ಅನ್ನುವಂತಹ ಯುವಕರಿಗೆ ತಾವೇನಾದರೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ಹೆಂಗ ಮಾರ್ಗದರ್ಶನ ಮಾಡ್ತಾರೆ? ಈಗಾಗಲೇ ಹಲವು ಸಲ ನಮ್ಮ ತೋಟಕ್ಕೆ ಬಂದು ಯಾರು ಬರ್ತಾರಲ್ಲ, ಈಗ ನಾವು ಹಲವು ಸಲ ನಮ್ದು ಕ್ಷೇತ್ರೋತ್ಸವ ಸುಮಾರು ಏನಾದ್ರೂ ಒಂದು ಐದಾರು ಕ್ಷೇತ್ರೋತ್ಸವ ಆಗಿರೋದಾಗ ಅವಾಗೆಲ್ಲ ರೈತರು ಬರ್ತಾರ, ಅವರಿಗೆಲ್ಲ ತರಬೇತಿ ಕೊಡ್ತೇವೆ. ತರಬೇತಿ ಕೊಟ್ಟು ಯುವಕರಿಗೆ ಏನಾದ್ರೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದೇವೆ. ಜೊತೆಯಾಗಿನೇ ಈಗ ನಮ್ದೊಂದು ತಾಲೂಕಿನಲ್ಲಿ ಬಸವೇಶ್ವರ ಸಾವಯವ ಕೃಷಿ ಪರಿವಾರ ಅಂತ ನಮ್ದೊಂದು ಸಂಘದ, ಅದ್ರ ಮುಖಾಂತರ ಬಹುಶಃ ಇಡೀ ನಮ್ಮ ತಾಲೂಕಿಗೆ ಒಂದು 500 ಜನ ಸದಸ್ಯರನ್ನ ಅದಕ್ಕೆ ಮಾಡಿಕೊಂಡು ಅದನ್ನ ತಿಳುವಳಿಕೆ ಕೊಡ್ತಕ್ಕಂಥ ವ್ಯವಸ್ಥೆ, ಮತ್ತೆ ಅವ್ರಿಗೆ ಯಾವ್ದಾರು ಸರ್ಕಾರದಿಂದ ಬಂದಂತ ಸೌಲಭ್ಯವನ್ನ ಅವರಿಗೆ ಒದಗಿಸಿದಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಬಹುಶಃ ನಾವು ಇದೇ ತರನೇ ಈ ನಮ್ಮ ಭೂಮಿಯನ್ನ ಹಾಳು ಮಾಡಿಕೊಂಡು ಇದೇ ತರನೇ ನಾವು ಕೃಷಿನ ಮುಂದುವರ್ಸರ ಕೆಲವೇ ಕೆಲವು ವರ್ಷದಾಗ ಈ ನಮ್ಮ ಜನ ಅದ ನಾವು ವಾಸಿಸ್ತಕ್ಕಂಥ ಭಾರತೀಯರಿದ್ದೇವು, ಭವಿಷ್ಯ ಮುಂದಿಂದು ಬಹಳ ಕಷ್ಟದಾಯಕ ಅಂತ ನನಗೆ ಅನಿಸ್ತದೆ. ಆದ್ರೆ ನಾವು ರಾಸಾಯನಿಕಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ಬೇಕು. ಏನು ಮಣ್ಣು ನೀರು ಬೆಳಕು ಇವುಗಳನ್ನ ಅಗ್ನಿ ಸಮರ್ಥವಾಗಿ ನಾವು ಉಪಯೋಗ ಮಾಡಬೇಕು. ಅದಕ್ಕೆ ಆರೋಗ್ಯ ಕಾಪಾಡ್ಬೇಕ್ರಿ, ಅವ್ರೆ ವಿಷ ಉಣಿಸೋದನ್ನ ನಾವು ನಿಲ್ಲಿಸ್ಬೇಕು. ಅದಕ್ಕೆ ಒಂದ್ವೇಳೆ ಈಗ ಬಹುಶಃ ನಮ್ದು ಹಿಂದಿನ ಪೂರ್ವಜರು ಸಾವಿರಾರು ವರ್ಷದ ಹಿಡ್ಕೊಂಡು ಈ ಭೂಮಿ ಮೇಲೆ ಬೆಳ್ಕೊಂಡು ಅವರು ಆರೋಗ್ಯವಂತರಾಗಿ ಬದುಕಿ ಅವ್ರು ಏನ್ ಮಾಡ್ರಿ ಅಂದ್ರೆ ನಮಗೆ ಉತ್ತಮವಾದ ಆರೋಗ್ಯಕರವಾದ ಭೂಮಿನ ಫಲವತ್ತಾದ ಮಣ್ಣನ್ನು ಅವ್ರು ಬಿಟ್ಟು ಹೋಗ್ಯಾರ. ಅವ್ರ ಚಿಂತನೆ ಏನಿತ್ತಂದ್ರ ನಾನು ಒಳ್ಳೇದು ಬದುಕಬೇಕು, ಆರೋಗ್ಯ ಬೇಕು, ನಾನು ಮುಂದಿನ ಬರ್ತಕ್ಕಂಥ ಸಂತಾನ ಪೀಳಿಗೆ ಏನದ ಅವರು ಸಹಿತ ಈ ಭೂಮಿ ಮೇಲೆ ಬೆಳ್ಕೊಂಡು ಒಳ್ಳೆಯ ಆರೋಗ್ಯವಂತರಾಗಿ ಬದುಕಲಿ ಅಂತ ಒಂದು ಅವ್ರದ್ದು ಒಂದು ಆಸೆ ಇಟ್ಕೊಂಡು ಅವ್ರೇನು ಒಳ್ಳೆ ಭೂಮಿ ಬಿಟ್ಟು ಹೋಗ್ಯಾರ. ಅದನ್ನು ನಾವು ಏನು ಮಾಡ್ತಿದ್ದೀವಿ ಅಂದ್ರೆ ಇವತ್ತು ನಮ್ದೇನೋ ಒಂದು ಕ್ಷುಲ್ಲಕ ಅಥವಾ ತಾತ್ಪೂರ್ತಿಕ ಒಂದು ಆಸೆಗೆ ಬಿಟ್ಕೊಂಡು ಇವತ್ತು ನಮ್ಮ ಭೂಮಿಯನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೆವು. ಹಾಳು ಮಾಡಿಬಿಟ್ಟಿದ್ದರಿಂದ ಬಹುಶಃ ಈಗ ಮುಂದಿನ ಸಂತಾನ ನಮ್ದೇನು ಮುಂದಿನ ಪೀಳಿಗೆ ಬರ್ತದೆ ಈಗ ಅದನ್ನು ನಾವು ಇದೇ ತಾನೇ ರಾಸಾಯನಿಕ ಕೃಷಿ ಉಪಯೋಗ ಮಾಡಿದ್ರೆ ಅವರು ಬಹುಶಃ ಈ ಭೂಮಿ ಮೇಲೆ ಬೆಳೆನೆ ಬೆಳೆದು ಅವರು ಆರೋಗ್ಯವಂತರಾಗಿ ಬದುಕೋದು ಬಹಳ ಕಷ್ಟ ಅಂತ ನನಗೆ ಅನಿಸ್ತದೆ. ಕೆಲವೇ ಕೆಲವು ವರ್ಷದಾಗ ಇದನ್ನೇ ರಾಸಾಯನಿಕ ಕೃಷಿ ಮುಂದುವರಿಸಿದಾಗ ಬಹುಶಃ ನಾವು 1972 ಒಂದು ಭಿಕ್ಷಕ್ಕೆ ಹೋಯ್ದವ್ರೆ ಅಮೆರಿಕಕ್ಕೆ, ಅಮೆರಿಕದ ಕೆಂಪು ಗೋಧಿನ ತಂದು ತಿಂದೇವಲ್ಲ ನಾವು, ಆ ಪರಿಸ್ಥಿತಿ ಮತ್ತೆ ಬರ್ತದಂತ ನಮ್ಗೆ ಅನಿಸ್ತದೆ. ಅದಕ್ಕೆ ಅದಕ್ಕೆ ನಾವು ಸಂಪೂರ್ಣವಾಗಿ ಸ್ವಾವಲಂಬಿ ಆಗಬೇಕು ಅನ್ನುವಂಥದ್ದು ಒಂದು ವಿಚಾರ ತಾವು ಹೇಳ್ತಾ ಇದ್ದೀರಿ. ಹೌದ್ರಿ, ಸಾವಯವ ಕೃಷಿಯನ್ನು ನಾವು ಅಳವಡಿಸಿಕೊಳ್ಬೇಕು, ಸ್ವಾವಲಂಬಿಗಳಾಗಬೇಕು, ಸುಸ್ಥಿರತೆಯನ್ನು ಸಾಧಿಸಬೇಕು ಅಂತೇಳಿ. ಗುರುಲಿಂಗಪ್ಪ ಅವರ, ಈಗ ಯುವಕರೇನಿದ್ದಾರೆ ಕೃಷಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವರು ಮತ್ತೆ ಕೃಷಿಗೆ ಬರಬೇಕು, ಕೃಷಿ ಒಳಗೆ ತಮ್ಮ ಬದುಕು ಅದ ಅನ್ನುವಂತಹ ಒಂದು ವಿಚಾರ ಅವರಿಗೆ ಮನಗಾಣಿಸುವಂತಹ ಒಂದು ನಿಟ್ಟಿನೊಳಗೆ ಅವರಿಗೆ ತಾವು ಏನ್ ಹೇಳ ಬಯಸ್ತೀರಿ? ಅಲ್ಲಿ ಏನಾಗ್ತದೆ ಸದ್ಯಕ್ಕಂದ್ರೆ ಈಗ ನಮ್ಮ ಕೃಷಿನೇ ಲಾಭದಾಯಕ ಕೃಷಿ ಆಗಲ್ಲ ಅಂತದಲ್ಲಿ ಜನರಲ್ ಆಗಿ ಸಾಮಾನ್ಯವಾಗಿ ಈ ಕೃಷಿನೇ ಲಾಭದಾಯಕ ಕೃಷಿ ಆಗಲ್ಲ ಅಂತದ. ಬಹುಶಃ ಲಾಭದಾಯಕ ಕೃಷಿ ಎಲ್ಲಿವರೆಗೆ ಆಗಲ್ಲ ಅಥವಾ ಇದ್ರೊಳಗೆ ಉತ್ಪನ್ನ ಅಥವಾ ನಮ್ಗೆ ಸಿಗ್ತಕ್ಕಂಥ ಬೆಲೆ ಸಿಗಬೇಕಾಗಿದೆ. ಇದಕ್ಕೆ ನಮಗೆ ಉತ್ಪನ್ನ ಏನು ಕಡಿಮೆ ಇಲ್ಲ ನಮ್ಮಲ್ಲಿ, ಬೆಲೆ ಮಾತ್ರ ಹೆಚ್ಚಿಗೆ ಸಿಕ್ಕಾಗ ಅದ್ರ ಆದಾಯ ಒಂದೊಳಗೆ ಕಂಡದಂತಂದ್ರೆ ಈ ನಮ್ಮ ಹಳ್ಳಿ ಯುವಕರು ಪಟ್ಟಣಕ್ಕೆ ಹೋಗೋದೇನಂದ್ರೆ ಕಡಿಮೆ ಮಾಡ್ತಾರೆ. ಅದ್ರ ಮೂಲ ಉದ್ದೇಶ ಅವ್ರು ಯಾಕೆ ಅನ್ನೋದ್ರ ಅಂತಂದ್ರೆ ಸಾಮಾನ್ಯವಾಗಿ ಈ ಕೃಷಿನೇ ಲಾಭದಾಯಕ ಕೃಷಿ ಅಲ್ಲ ಅಂತಂದದ್ದು ಒಂದು ತೆಲೆಗದ್ರಿಗೆ. ಅಂದ್ರೆ ಎಲ್ಲರೂ ಇದನ್ನ ಲಾಭದಾಯಕ ಮಾಡಬೇಕು, ಇದರಿಂದ ಲಾಭ ತಗೊಳ್ಬೇಕು ಅನ್ನುವಂತ ಒಂದು ವಿಚಾರ ಮಾಡ್ತಾರೆ ಹೊರತಾಗಿ ಕೃಷಿಯನ್ನ ಅಭಿವೃದ್ಧಿ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮನಸ್ಸು ಮಾಡ್ತಾ ಇಲ್ಲ. ಅವರು ಈ ಇದ್ರೊಳಗೆ ಬದುಕದ ನಾವು ಇದ್ರಲ್ಲಿ ಬದುಕು ಕಟ್ಟಿಕೊಳ್ಳಬಹುದು ಕೃಷಿಯಿಂದ ಅನ್ನುವಂತ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿದ್ರೆ ಎಲ್ಲ ಸರಳವಾಗಿ ಆರಾಮಾಗಿರಬಹುದು ಅನ್ನುವಂತ ಮಾತನ್ನ ತಾವು ಹೇಳ್ತಾರೆ. ಹೌದೌದ್ರಿ, ಇದೇ ತರನೇ ಇವತ್ತು ಬಹುಶಃ ಒಂದು 50 ವರ್ಷದ ಹಿಂದ್ಗಡೆ ಏನೋ ನಮ್ಮಲ್ಲಿ ಶಕ್ತಿ ಇತ್ತು, ಆ ಶಕ್ತಿನ ಇವತ್ತು ಬಿಲ್ಕುಲ್ ಕಡಿಮೆ ಆಗ್ಬಿಟ್ಟದ ಶಕ್ತಿನೇ. ಒಂದು ಕಾಲದಾಗ ಅವಾಗೆಲ್ಲ ನಮ್ದು ಈ ಬೆಲ್ಲ ಮಾಡ್ತೀವಲ್ರಿ, ಅವಾಗ ಬೆಲ್ಲ ಸಕ್ರಿ ಮಾಡ್ತೀವಿ, ಅವಾಗ ಸಕ್ರಿ ಮಾಡಿದಾಗ ಸಕ್ರಿ ಚೀಲದಾಗ ತುಳಿದು ತುಳಿದು ತುಂಬಿದಾಗ ಒತ್ತಿ ತುಂಬಿದಾಗ ಒಂದು ಚೀಲನ 150 ಕೆಜಿ ಬರ್ತಿತ್ತು. ಅದು ಆ 150 ಕೆಜಿ ಚೀಲನ ಬಂಡಿ ಒಳಗೆ ಹಾಕೊಂಡು ಬಂಡಿಯಿಂದ ಇಳಿಸ್ಕೊಂಡು ಒಂದು 10 ಮೆಟ್ರಲ್ ಏರಿ ಮ್ಯಾಲೆ ಏನಂದ್ರೆ ತಪ್ಪಿ ಹೊಡೆದ್ಬಿಡ್ತಿದ್ದವರು. ಅವಾಗ ನಮ್ಗೇನು ಹಿಂದಿನ ಪೂರ್ವಜರೇನು ಆರೋಗ್ಯವಂತ ಭೂಮಿಯನ್ನು ಬಿಟ್ಟು ಹೋಗಿದ್ರು, ಅದನ್ನೇ ಆರೋಗ್ಯದಂತ ಆಹಾರ ತಿಂದು 150 ಕೆಜಿ ತಿನ್ನಕಂತ ಶಕ್ತಿ ನಮ್ಮಲ್ಲಿತ್ತು. ಆದ್ರೆ ಇತ್ತಿತ್ತಲಾಗಿ 100 ಕೆಜಿಗೆ ಬಂತು, ಅಲ್ಲಿಂದ 50ಕ್ಕೆ ಬಂತು, ಮತ್ತೆ ಕೆಲವು ವರ್ಷದಾಗ 25 ಕೆಜಿಗೆ ಬರ್ತದೆ, ಮತ್ತೆ ಕೆಲವು ವರ್ಷದಾಗ ಶೂನ್ಯಕ್ಕೆ ಬರ್ತದಂತ ನನಗೆ ಅನಿಸ. ಅಂದ್ರೆ ಆರೋಗ್ಯ ನಾವು ಕಾಪಾಡಿಕೊಳ್ಳುವಂತದ್ದು ಬಹಳ ಅವಶ್ಯದ ಅನ್ನುವಂಥ ಅವಶ್ಯ, ಕೃಷಿ ಬಹಳ ಮುಖ್ಯ, ನಮ್ಮ ಆಹಾರ ಬಹಳ ಮುಖ್ಯ ಅನ್ನುವಂಥದ್ದು. ಅದಕ್ಕೆ ನಮ್ಮ ರೈತರಲ್ಲಿ ಮತ್ತೊಂದು ಕಳಕಳಿ ಏನಂದ್ರ, ಇವತ್ತ ಈ ಸಮಾಜವನ್ನ ನಾವು ಸದೃಢವಾಗಿ ಅಥವಾ ಆರೋಗ್ಯವಂತ ಮಾಡಬೇಕಾದ್ರೆ ಪ್ರತಿಯೊಬ್ಬ ರೈತರು ಸಾವಯವ ಕೃಷಿ ಮಾಡಲೇಬೇಕು. ಒಂದ್ ಅಂದಾಗ ಮಾತ್ರ ಈ ಸಮಾಜವನ್ನ ನಾವು ಆರೋಗ್ಯವಂತ ಸಮಾಜವಾಗಿ ಕಟ್ಟಲಕ್ಕ ಸಾಧ್ಯತೆ ಅವ. ಬಹುಶಃ ಇವತ್ತ ರೋಗಗಳನ್ನ ಬರಲಾರ್ದಂಗ ರೈತನ ಬಳಿ ಶಕ್ತಿ ಅದ. ಅದನ್ನ ಉತ್ತಮವಾದ ಆಹಾರವನ್ನ ನಾವು ಬೆಳೆಸಿಕೊಟ್ಟಾಗ ತನ್ನಿಸಲು ತಾನೇ ಅಂದ್ರೆ ಆರೋಗ್ಯವಂತನಾಗಿ ಬಾಳ್ತಾನ. ಅದಕ್ಕೆ ಆದರೆ ಇವತ್ತೇನು ಇವು ಡಾಕ್ಟರ್ಗಳು ಅಥವಾ ಏನು ವೈದ್ಯರು ಅಂತೀವಲ್ರಿ, ಅವ್ರ ಬಳಿ ರೋಗ ಬರಲಾರ್ದಂಗ ಶಕ್ತಿ ಇಲ್ಲ, ಬಂದ ಮೇಲೆ ಏನಾದ್ರೂ ರಿಪೇರಿ ಮಾಡದ್ದು ಔಷಧ ಅವ್ರ ಬಲ್ಲ. ನಮ್ಮಲ್ಲಿ ಹಂಗಿಲ್ಲ, ರೋಗ ಬರಲಾರ್ದಂಗೆ ಮೊದಲೇ ಒಂದು ನಿರೋಧಕ ಶಕ್ತಿ ಕೊಡುವಂತಹ ಒಂದು ತಾಕತ್ ಅದ, ತಾಕತ್ ರೈತರಬಲ್ಲ. ಅದ ಅದನ್ನ ನಾವು ಸದುಪಯೋಗ ಪಡ್ಬೇಕಂತ ನನಗೆ ರೈತರಲ್ಲಿ ಕಳಕಲೇ ಅದ. ಜೊತೆಗೆ ಮತ್ತೊಂದು, ಇವತ್ತ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರು ಬೆಲೆ ಸಿಗಲ್ದು ಬೆಲೆ ಸಿಗಲ್ದು ಅಂತಾರ, ಅದ್ರ ಪರವಾಗಿಲ್ಲ. ಇವತ್ತ ನಾವೇನು ಖರೀದಿ ತಗೊಂಡು ತಿಂತೇವು ಅಂದ್ರೆ ಯಾರು ದುಡ್ಡು ಕೊಟ್ಟು ತಗೊಂಡು ತಿಂತಾರಲ್ರಿ, ಅವ್ರಿಗೆ ಒಂದು ಕಳಕಳಿ ಮನವಿ ಏನಂತಂದ್ರ, ಗ್ರಾಹಕರೇ ತಾವೇನಂದ್ರ ಇವತ್ತ ಸಿಕ್ಕಾಪಟ್ಟೆ ಎಂಥದ್ದು ಆಹಾರವನ್ನು ತಗೊಂಡು ತಿಂದು ನಿಮ್ಮ ಆರೋಗ್ಯನ ಕೆಡಿಸ್ಕೊಂಡು ವೈದ್ಯರಿಗೆ ಅಥವಾ ಆ ನಮ್ಮ ಔಷಧ ಕಂಪನಿಗಳಿಗೆ ನೀವೇನಂದ್ರೆ ದುಡ್ಡು ಕೊಡ್ತಾ ಇದ್ರಿ, ಅದನ್ನೇ 4 ದುಡ್ಡು ಹೆಚ್ಚು ಕೊಟ್ಟು ನಾವು ಸಾವಯವ ಕೃಷಿ ಬೆಳೆದಂತ ಆಹಾರವನ್ನ ತಾವು ಉಪಯೋಗ ಮಾಡಿಕೊಂಡು ಈ ಸಾವಯವ ಕೃಷಿ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟಬಲೇ ಆಗ್ತದ, ನಿಮ್ಗೆ ಮತ್ತೆ ಮುಂದೆ ಏನಂದ್ರೆ ಒಳ್ಳೆಯ ಆಹಾರವನ್ನ ನಾವು ಸರ್ವಾಸ ಮಾಡ್ತಂತ ನನ್ನ ಕಳಕಳಿ ಮನೆ ಅದ. ತಮ್ಮಲ್ಲಿ ಬಹಳ ಒಳ್ಳೆ ಮಾತು ಹೇಳಿದ್ರಿ ತಾವು. ಗುರುಲಿಂಗಪ್ಪ ಅವರೇ, ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ಸಲಹೆ ಸೂಚನೆ ಪಡಿಬೇಕು ಅಂತಂದ್ರ ತಾವು ತಮ್ಮ ನಂಬರ್ ಅನ್ನ ಹೇಳ್ತೀರಿ? ಹೌದು ಹೇಳ್ತೀನಿ. 9 4 1 3 3 3 9 0 7. ಆತ್ಮೀರೆ, ಈಗೇನು ಗುರುಲಿಂಗಪ್ಪ ಮೇಲ್ದಡ್ಡಿಯವರು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 7 4 1 3 3 3 9 0 7. ಈ ನಂಬರ್ನ ತಾವು ಸಂಪರ್ಕ ಮಾಡಿ ಗುರುಲಿಂಗಪ್ಪ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಗುರುಲಿಂಗಪ್ಪ ಮೇಲ್ದೊಡ್ಡಿಯವರೇ, ಇಲ್ಲಿ ತನಕ ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ 5 ದಶಕಗಳ ಅನುಭವವನ್ನ ಹಂಚಿಕೊಂಡಿದ್ದೀರಿ. ಸಂಕ್ಷಿಪ್ತವಾಗಿ ಆದರೂ ಸಹಿತ ಸಂಪೂರ್ಣವಾಗಿ ತಾವು ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಈ ಅನುಭವ ನಮ್ಮ ಎಲ್ಲ ರೈತರಿಗೆ, ವಿಶೇಷವಾಗಿ ಯುವ ರೈತರಿಗೆ ಬಹಳಷ್ಟು ಮಾರ್ಗದರ್ಶನ ಮಾಡ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಈ ಸಂದರ್ಭದೊಳಗೆ ಮತ್ತೊಮ್ಮೆ ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಬಂದಿದ್ದಕ್ಕೆ ನಮ್ಮ ಎಲ್ಲ ರೈತ ಮಿತ್ರರ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದೊಳಗೆ ಏನು ತಾವು ಭಾಗವಹಿಸಿದ್ದೀರಿ ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉಮ್ನಾಬಾದ್ ತಾಲೂಕು ಹುಡುಗಿ ಗ್ರಾಮದ ಗುರುಲಿಂಗಪ್ಪ ಮೇಲ್ದೊಡ್ಡಿ ಅವರ ಜೊತೆ ಅವರ ಕೃಷಿಯಲ್ಲಿನ ಅನುಭವ ಕುರಿತು ಸಂದರ್ಶನ ಕೇಳಿದ್ರ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೋಳಿ. ಈಗ ಗುರುಶಾಂತಯ್ಯ ಜೆ ಸ್ಥಾವರಮಠ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ತೀರದಂತಾದು ಕೊಟ್ಟರೆ ಹೋಗದಂತಾದು ಅದು ಇಟ್ಟರೆ ತೀರದಂತಾದು